ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವದಲ್ಲಿನ ಮಂಜುಗಡ್ಡೆ ಹಿಮಗಡ್ಡೆಗಳು ಕರಗಾಕತ್ತಾವ. ನಾವು ಸ್ಯಾಟಲೈಟ್ ಪಿಕ್ಚರ್ ನಾವು ಸ್ಟಡಿ ಮಾಡಿದ್ವಿ ಅಂದ್ರ ನಮಗೆ ಗೊತ್ತಾಗುತ್ತೆ ಸ್ಯಾಟಲೈಟ್ ಪಿಕ್ಚರ್ ನಲ್ಲಿ ಯಾವುದೇ 30 ವರ್ಷದಿಂದ ಮಂಜುಗಡ್ಡೆಗಳು ಯಾವ ರೀತಿ ಇದ್ವು ಈಗ ಹೆಂಗಿದ್ವು ಅನ್ನೋದು ನಮಗ ನೇರವಾಗಿ ಗೊತ್ತಾಗಿಬಿಡುತ್ತೆ. ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತೆ. ಮತ್ತು ಹಿಮಾಲಯ ಪರ್ವತದಲ್ಲಿ ಕೆಲವೊಂದು ಆಕ್ಸಿಡೆಂಟ್ಸ್ ಆದವು, ಹಿಮಗಡ್ಡೆಗಳು ಕರಗಿ ಕೆಳಗೆ ಎಲ್ಲ ಬಿದ್ದವು. ಇವೆಲ್ಲ ಅಂದ್ರ ತಾಪಮಾನ ಏರಿಕೆ ಆಗೋದು. ಈಗ ನಾವು ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಒಮ್ಮೆಮ್ಮೆ ಬೆಳೆದೇ ಹೋಗಬಹುದು, ಯಾಕಂದ್ರೆ ತಾಪಮಾನ ಏರಿಕೆ ಆಗಿದೆ, ನಮ್ಮ ಬೆಳೆಗಳು ಅದಕ್ಕೆ ಹೊಂದಾಣಿಕೆ ಆಗಲ್ಲ. ನಾವು ಬೇರೆ ಬೆಳೆಗಳನ್ನು ನಾವು ಬೆಳಿಬೇಕಾಗತ್ತ, ಇದರಿಂದ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಆಗತ್ತ ಹಿಂಗೆಲ್ಲ. ಮತ್ತು 3 ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವು 3. ಇದು ಏನಾಯ್ತಲ್ಲ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಶಿಯಲ್ ಕಾರ್ಬನ್ಗೆ ನಾವು ಡೈಆಕ್ಸೈಡ್ಗೆ 1 ತೊಂದ್ರ ಮೀಥೇನ್ 30 ಪಟ್ಟು ಹೆಚ್ಚಿಗೆ ಐತಿ, ನೈಟ್ರಸ್ ಆಕ್ಸೈಡ್ 273 ಪಟ್ಟು ಹೆಚ್ಚಿಗೆ ಐತಿ. ಅಂದ್ರೆ ಅದರ ಪರಿಣಾಮ ಅಷ್ಟೊಂದು ಶಾಖವನ್ನು ಹಿಡಿದುಕೊಳ್ಳುತ್ತದೆ. ಇದು ಕಾರ್ಬನ್ ಮೊನಾಕ್ಸೈಡ್ ವಾತಾವರಣದಲ್ಲಿ ಬರೀ 0.05% ಇದೆ. ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ವಾತಾವರಣದಲ್ಲಿ 0.1% ಕಡಿಮೆ ಇದಾವ. ಇಷ್ಟಿದ್ರೂ ಕೂಡ ಇದರದ ಒಂದು ಪರಿಣಾಮ ಅತಿ ಹೆಚ್ಚಿಗೆ ಇರ್ತದೆ. ಇವೆಲ್ಲ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತೇಳಿ ಕರಿತೀವಲ್ಲ, ಹಸಿರು ಮನೆ ಅನಿಲಗಳು, ಇವು ಲಾಂಗ್ ವೇವ್ ರೇಡಿಯೇಷನ್ ಟ್ರ್ಯಾಪ್ ಮಾಡಿ ಈ ನಮ್ಮ ವಾತಾವರಣವನ್ನು ಬೆಚ್ಚಗೆ ಇಡ್ತಾವು. ಮತ್ತು ಇದರಿಂದ ತಾಪಮಾನ ಏರಿಕೆ ಆಗ್ಕೊಂತ ಹೋಗ್ತತಿ. ಇದರಿಂದ ಏನಾಗತ್ತಂದ್ರ ಈಗ ಹೈಡ್ರೋಲಜಿಕಲ್ ಸೈಕಲ್ ಜಲಚಕ್ರ ಅಂತ ಕರಿತೀವಿ. ತಾಪಮಾನ ಹೆಚ್ಚಿಗೆ ಆದವುಗಳನ್ನ ನೀರಿನ ಆವಿ ಅಂದ್ರ ಸಮುದ್ರ ಹಾಗೂ ಸಾಗರಗಳಲ್ಲಿನ ನೀರಿನ ಆವಿಯ ವೇಗ ಹೆಚ್ಚಿಗೆ ಆಗತ್ತ. ನೀರಿನ ಆವಿ ಹೆಚ್ಚಿಗೆ ಆದಂಗೆಲ್ಲ ಅದು ಮೇಲೇರಿ ತಂಪಾಗುವಿಕೆ ಮತ್ತು ಮತ್ತೆ ಮಳೆ ಬರೋದು ಹೆಚ್ಚಿಗೆ ಆಗಿಬಿಡ್ತೈತಿ. ಮತ್ತೆ ಇನ್ನ ಒಂದು ನೀರಿನ ತಾಪಮಾನ ಹೆಚ್ಚಿಗೆ ಆಗಿರುವುದರಿಂದ ಈ ವಾತಾವರಣದಲ್ಲಿ ಜಾಸ್ತಿ ತೇವಾಂಶವನ್ನು ಹಿಡಿದುಕೊಳ್ಳುವ ಶಕ್ತಿನೂ ಹೆಚ್ಚಿಗೆ ಆಗತ್ತ. ಇದಕ್ಕೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಕರಿತೀವಿ ನಾವು. ವಾತಾವರಣವು ಜಾಸ್ತಿ ಆವಿಯನ್ನು ಹಿಡಿದುಕೊಳ್ಳೋ ಶಕ್ತಿ ಇರ್ತತಿ. ಇದರಿಂದ ಏನಾಗಿಬಿಡ್ತೈತಿ, ಕೆಲವೊಮ್ಮೆ ದಿಢೀರನೆ ಭಾರಿ ಮಳೆ ಬರಕತ್ತಿಬಿಡ್ತೈತಿ. ಈ ತಾಪಮಾನ ಏರಿಕೆ ಆಗಿರುವುದರಿಂದ ಕೆಲವೊಂದ್ ಕಡೆ ಎಕ್ಸ್ಟ್ರೀಮ್ ವೆದರ್ ಅತಿ ಮಳೆ ಭಾರಿ ಮಳೆ ಬರಕತ್ತವು. ಅಲ್ಪಾವಧಿಯಲ್ಲಿ ಅತಿ ಹೆಚ್ಚಿಗೆ ಮಳೆ ಆಗುವುದು ನಾವು ಇತ್ತಿತ್ತಲಾಗಿ ನೋಡ್ತಾ ಇದೀವಿ. ಮೊದಲ ದೀರ್ಘಾವಧಿಯಲ್ಲಿ ಸ್ವಸ್ವಲ್ಪ ಮಳೆಯಾಗಿ ಆಗ್ತಿತ್ತು, ಇದರಿಂದ ಯಾರಿಗೂ ರೈತರಿಗೂ ಯಾರಿಗೂ ತೊಂದರೆ ಆಗ್ತಿದ್ದಿಲ್ಲ. ಆದ್ರೆ ಇತ್ತಿತ್ತಲಾಗಿ ಬರೇ 1 ತಾಸಿನಾಗ 10 cm ಮಳೆ ಆತೆ ಅಂದ್ರ ಇದಕ್ಕೆ ಮೇಘಾ ಸ್ಫೋಟ ಅಂತ ಕರಿತೀವಿ ನಾವು, ಕ್ಲೌಡ್ ಬರ್ಸ್ಟ್ ಹಿಂಗೆಲ್ಲ ಆಗಿದೆ ಕೇರಳದಲ್ಲಿ. ಇವೆಲ್ಲ ಇದಕ್ಕೆ ಅಂದ್ರ ನೀರಿನ ಆವಿ ವೇಗ ಫಾಸ್ಟ್ ಆಗಿ ಆಗೋದು ಮತ್ತು ಅದು ಬೇಗ ಪ್ರಿಸಿಪಿಟೇಷನ್ ಆಗೋದು, ಮಳೆ ಬರೋದು, ಇದು ಒಂದು ಮುಖ್ಯ ಕಾರಣ. ಅಂದ್ರ ಇದರಿಂದ ಅತಿ ಭಾರಿ ಮಳೆ ಆಗತ್ತ, ಇದರಿಂದ ಪ್ರವಾಹ ಜಾಸ್ತಿ ಆಗತ್ತ. ಕೆಲವೊಂದ್ ಕಡೆ ಮಳೆ ಬರದೇ ಇರಬಹುದು, ಬರಗಾಲವೂ ಬರ್ತೈತಿ ಇದರಲ್ಲಿಂದ. ಇದರಲ್ಲಿಂದ ಚಂಡಮಾರುತಗಳ ತೀವ್ರತೆ ಅತಿ ಹೆಚ್ಚಿಗೆ ಆಗಿದೆ, ಎಲ್ಲಿನೋ ತೀವ್ರತೆ ಹೆಚ್ಚಿಗೆ ಆಗಿದೆ. ಇವೆಲ್ಲ ಇದರ ಪರಿಣಾಮಗಳು. ಇದೆಲ್ಲ ಯಾಕೆ ಆಗತ್ತ ಅನ್ನೋದು ನಾವು ನೋಡ್ಕೊಂತ ಹೋದಾಗೆಲ್ಲ ಈಗ ಕಾರ್ಬನ್ ಡೈಆಕ್ಸೈಡ್ ಏನು ವಾತಾವರಣದಲ್ಲಿ ಬಿಡ್ತೈತಿ, ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಗಿಡ ಮರಗಳು ಬೇಕು, ಹೀರ್ಕೋಬೇಕು, ಅದ್ರ ಪರ್ಸೆಂಟೇಜ್ ಅದರ ಸಮತೋಲನ ಕಾಯ್ಕೋಬೇಕಾದ್ರ ಅದಕ್ಕೆ ತಕ್ಕಂತೆ ಅರಣ್ಯಗಳು ಬೇಕು. ಅದೇ ನಮ್ಮ ಮುಖ್ಯವಾದದ್ದು, ಗಿಡ ಮರಗಳು ಹೆಚ್ಚಿಗೆ ಆಗ್ಬೇಕು. ಎರಡನೇದ್ದು ನಿಮ್ಗೆ ಹೇಳ್ಬೇಕಂದ್ರೆ ಅತಿಯಾದ ನಗರೀಕರಣ. ಅತಿಯಾದ ನಗರೀಕರಣದಿಂದ ಏನಾಗತ್ತ, ಇವು ಗ್ರೀನ್ ಫೀಲ್ಡ್ ಎಲ್ಲ ಕಡಿಮೆ ಆಗಿ ಬಿಲ್ಡಿಂಗ್ಸ್ ಕಾಂಕ್ರೀಟು ಇವು ಬರ್ತಾವ. ಮತ್ತು ನಮ್ಮ ಸುತ್ತಮುತ್ತ ಕೆರೆ ಇವೆಲ್ಲ ಕೂಡ ಕಡಿಮೆ ಆಗ್ತಾ ಇದಾವ. ಇದರಿಂದ ನಮ್ಗೆ ಸಾಕಷ್ಟು ಮಾಯಿಶ್ಚರ್ ಸಿಗಲ್ಲ, ಅದು ನಮ್ಮ ತಂಪ ಆಗಲಿಕ್ಕೆ ಆಸ್ಪದ ಕೊಡಗಲ್ಲ. ಇದು ನಗರೀಕರಣನೂ ಬಹಳ ಪರಿಣಾಮ ಬೀಳ್ತೈತಿ. ಈ ಬೆಂಗಳೂರಿನಲ್ಲಿ 39 ಡಿಗ್ರಿ ಸೆಂಟಿಗ್ರೇಡ್ ಆಗೈತಂದ್ರ ಇದು 2 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಗೆ ಆದಂಗ. ಇದು ನಗರೀಕರಣನೂ ಮುಖ್ಯ ಕಾರಣ. ಇದು ಏನು ಮಾಡ್ತಾ, ಕಾಂಕ್ರೀಟ್ ಬಿಲ್ಡಿಂಗ್ಸ್ ಬೇಗ ಸೂರ್ಯನ ಬೆಳಕನ್ನು ಹೀರಿಕೊಂಡು ಜಾಸ್ತಿ ಫಾಸ್ಟ್ ಆಗಿ ಹೀಟ್ ಆಗುತ್ತೆ. ಇದರ ಸ್ಪೆಸಿಫಿಕ್ ಹೀಟ್ ಭಾರಿ ಕಡಿಮೆ ಇರ್ತದೆ. ಅದೇ ವಾಟರ್ ಬಾಡೀಸ್ ಇತ್ತಂದ್ರ ಅದು ಅಷ್ಟೊಂದು ಸೂರ್ಯನ ಬೆಳಕನ್ನು ಹೀರಿಕೊಂಡ್ರು ಅದರ ತಾಪಮಾನ ಹೆಚ್ಚಿಗೆ ಏರಿಕೆ ಆಗಲ್ಲ ಅಲ್ಲಿ ನೀರಿಂದು.

ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಮೂಡಿಬಂತು. ಈಗ ಬಸವಣ್ಣಪ್ಪ, ಕರಬಸಪ್ಪ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳೋಣ. ಬಯಲಾಗಿ ಬಯಲು ಬ್ರಹ್ಮವತ್ತೋರಿ ಕೈಲಾಸವ